ಬೊಮ್ಮಾಯಿ. ರಾಜ್ಯಗಳ ಪರಿಣಾಮಕಾರಿ ಆಡಳಿತ ನಿರ್ವಹಣೆ, ಕೇಂದ್ರದ ಜೊತೆ ರಾಜ್ಯ ಒಪ್ಪಂದಕ್ಕೆ ಅಂಕಿತ. ಮತ್ತು ವಿಶ್ವ ಜನಸಂಖ್ಯಾ ದಿನ ಇಂದು. ಏಷ್ಯಾ ಖಂಡದಲ್ಲಿ ಜೀವಿತಾವಧಿ ಹೆಚ್ಚಳ, ವಿಶ್ವಸಂಸ್ಥೆ ವರದಿ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ. ಇದು FM 100.6 ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭೋಜನ ಜಲ್ ಔರ್ ಶುದ್ಧ ವಾತಾವರಣ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ್ ಕ್ಷಮತಾ ಪರ್ ಚಿಂತಾಯೆ ಬಢೀ ಹೈ. ಪ್ರಧಾನ ಕಾರಣೆ ಪರಂಪರಾಗತ್ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನೆ. ಸರ್ಕಾರ ಅನೇಕ ಪ್ರಯಾಸ ಕರ ರಹಿ ಹೈ, ಇಸ್ಕೆ ಲಿಯೆ ಪರಂಪರಾಗತ್ ಕೃಷಿ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ್ ಕೆ ಲಗ್ಭಗ 36 ಲಾಖ ಕಿಸಾನ್ 38 ಲಾಖ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಹೇತು PGS ಕೆ ಅಂತರ್ಗತ ಲಾರ್ಜ್ ಏರಿಯಾ ಸರ್ಟಿಫಿಕೇಟ್ ಕಾ ಪ್ರಾವಧಾನ ಕಿಯಾ ಗಯಾ ಹೈ. ಜಬ್ಕಿ ಸಾಮಾನ್ಯ ಪರಿಸ್ಥಿತಿಯೋ ಮೇ ಇಸ್ಮೇ 2-3 ವರ್ಷ ಕಾ ಸಮಯ ಲಗ್ತಾ ಹೈ. ಅಂಡಮಾನ್ ಸೆ ಪ್ರಮಾಣೀಕೃತ ಜೈವಿಕ ಕ್ಷೇತ್ರ ಹೈ. ಅಭಿ ಹಾಲ್ ಹೀ ಮೇ ಸಂಪೂರ್ಣ ಲಕ್ಷದ್ವೀಪ್ ಕೋ ಸಿಕ್ಕಿಂ ರಾಜ್ಯ ಪೂರ್ಣ ಜೈವಿಕ ಕೃಷಿ ರಾಜ್ಯ ಕೆ ರೂಪ ಮೇ ಪ್ರಮಾಣಿತ ಹೋ ಚುಕಾ ಹೈ. ಕಿಸಾನೋ ಕಿ ಉಪಭೋಕ್ತಾಓ ತಕ್ ಪಹುಂಚ ಬನಾನೆ ಕೆ ಲಿಯೆ ಏಕ್ ಸಮರ್ಪಿತ ಜೈವಿಕ ಖೇತಿ ಪೋರ್ಟಲ್ ಭೀ ಬನಾಯಾ ಗಯಾ ಹೈ. ಉಚ್ಚ ಗುಣವತ್ತಾ ಉತ್ಪಾದನ್ ತಥಾ ಬಾಜಾರ್ ಉಪಲಬ್ಧ ಕರಾಯಾ ಜಾ ರಹಾ ಹೈ. ಆಶ್ತಿ ಕೋ ಮಜಬೂತ್ ಕರ್ನೆ ಮೇ ಯೋಗದಾನ ದೇಂಗೆ. ಜೈವಿಕ ಉತ್ಪಾದೋ ಕಿ ದೇಶ ಔರ್ ವಿದೇಶೋ ಮೇ ಬಢ್ತಿ ಮಾಂಗ್ ತಥಾ ಜೈವಿಕ ಉತ್ಪಾದೋ ಕಾ ಬಢ್ತಾ ಬಾಜಾರ್ ಕಿಸಾನೋ ಕಿ ಉಪಭೋಕ್ತಾಓ ತಕ್ ಪಹುಂಚ ತಥಾ ಜೈವಿಕ ಹಿಕ್ ಬಢ್ಕರ್ 7,000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸ್ಕಿ ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್. ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಯೋಜನೆ ಕುರಿತು ಪಶುಸಂಗೋಪನೆ ಮತ್ತು ಪಶುಪಾಲನಾ ಸೇವಾ ಇಲಾಖೆಯ ಡಾಕ್ಟರ್ ನಂದಿನಿ MS ಅವರೊಂದಿಗೆ ಸಂದರ್ಶನವಿದೆ. ಪಶುಸಂಗೋಪನೆ ಹಾಗೂ ಪಶುಪಾಲನಾ ಇಲಾಖೆಯ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪಶು ಸವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಪಶುಸಂಗೋಪನೆ ಯೋಜನೆಯ ಅಂಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಡಾಕ್ಟರ್ MS ನಂದಿನಿ ಅವರು ಮಾಡಿಕೊಳ್ಳಲಿದ್ದಾರೆ. ನಮಸ್ಕಾರ ಡಾಕ್ಟರ್ ನಂದಿನಿ ಅವರೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಹೇಗೆ ಇದು ನಮ್ಮ ಕೃಷಿಕರ ಬದುಕಿನಲ್ಲಿ ಗೋ ಸಂರ ಮಾಡಿಕೊಡಿ. ನಮ್ಮ ದೇಶ ಭಾರತದಲ್ಲಿ ಹಸುಗೆ ಮಹತ್ವದ ಸ್ಥಾನ ಇದೆ. ಹಸುಗಳನ್ನ ಸಾಕಿದ್ದಾರೆ, ಅವರು ಹಸುವನ್ನ ಸಂಸಾರದಲ್ಲಿ ಒಂದು ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೂ ಪರವಾಗಿಲ್ಲ, ಆದ್ರೂ ನೋಡ್ಕೊತಾರೆ. ಈ ಗೋಶಾಲೆಗಳಿಗೆ ಬಿಡೋದವ್ರಿಗೆ ಕಷ್ಟಕರವಾದ ಕೆಲಸನೇ ಅನಿವಾರ್ಯವಾಗಿ ಅವ್ರಿಗೆ ಅನ್ನೋ ಟೈಮಲ್ಲಿ ರೈತರು ಈಗ ಗೋಶಾಲೆಗಳಲ್ಲಿ ಹಸುಗಳನ್ನ ಬಿಡ್ತಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಇವನ್ನೆಲ್ಲಾನು ಗೋಶಾಲೆಗಳು ಕೆಲಸಗಳು ಈಗ ಜಾಸ್ತಿ ಆಗಿರೋದ್ರಿಂದ ಗೋಶಾಲೆಗಳಿಗೆ ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರ ಪುಣ್ಯಕೋಟಿ ದತ್ತು ಯೋಜನೆಯನ್ನು ಜಾರಿಗೆ ತಂದಿದೆ. ಪುಣ್ಯಕೋಟಿ ದತ್ತು 2022 ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯ ಸಚಿವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಾಗಿದೆ. ಪುಣ್ಯಸಗಿ ಮತ್ತು ಸಾರ್ವಜನಿಕವಾಗಿ ಸಂಸ್ಥೆಗಳು ದತ್ತು ತಗೊಂಡು ಅದಕ್ಕೆ ಗೋಶಾಲೆಗಳನ್ನ ಪ್ರೋತ್ಸಾಹ ಉದ್ದೇಶಕ್ಕೋಸ್ಕರ ದತ್ತು ತಗೊಂಡು ಹಸುಗಳಿಗೆ ಉತ್ತಮವಾದ ಸೌಕರ್ಯ ಮತ್ತು ಸೌಲಭ್ಯ ಒದಗಿಸುತ್ತೆ. ಇದರಲ್ಲಿ ಪಶುಪಾಲನೆಯನ್ನು ಮಾಡ್ತಾ ಇದ್ದಾರೆ, ಹಸುಗಳನ್ನು ಸಾಕಿರ್ತಾರೆ, ಅವ್ರಿಗೆ ಆರ್ಥಿಕವಾಗಿ ಲಾಭ ಕಷ್ಟ ಅಂತ ಅನ್ನಿಸಿದಾಗ ಅದನ್ನು ಈ ಗೋಶಾಲೆಗಳಿಗೆ ತಂದು ಬಿಡ್ತಾರೆ. ಆ ಗೋಶಾಲೆಗಳಿಗೆ ಯೋಜನೆ ಜಾರಿಯಾಗಿದೆ ಅನ್ನೋದು ಇದರ ಆಶಯ ಅಲ್ವಾ? ಇದರ ಉದ್ದೇಶ. ಈ ಯೋಜನೆಯ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಾದ್ರೆ ಎಲ್ಲಿ ನಾವು ಹೋಗಬೇಕು? ಇಲಾಖೆಗಳ ಮೂಲಕ ಅಂತಾನೆ ಓಪನ್ ಆಗಿದೆ. ಅದರದ್ದು ವೆಬ್ಸೈಟ್ ನಾವು ಏನಂತ ಕ್ಲಿಕ್ ಮಾಡಬೇಕಂದ್ರೆ https://punyakoti.com/ YA ಅದ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ಪುಣ್ಯಕೋಟಿ ಬಗ್ಗೆ. ಪುಣ್ಯಕೋಟಿ ಕೆಳಗಡೆ ಅವಾಗ ಅದ್ರದ್ದು ಅಲ್ಲಿ 215 ಗೋಶಾಲೆಗಳು ರಿಜಿಸ್ಟರ್ ಆಗಿದೆ ಆ ಪುಣ್ಯಕೋಟಿ ಯೋಜನೆಯಲ್ಲಿ. ಈ ಯೋಜನೆಯಲ್ಲಿ /ಪುಣ್ಯಕೋಟಿ PUNYAKOTI ಇರುವಂತಹ ಹಸುಗಳ ಬಗ್ಗೆ ಚಿತ್ರದ ಸಮೇತ ಸಂಪೂರ್ಣ ದಾಖಲೆಗಳು ಅದರಲ್ಲೇ. ಈ ಥರ ಎಷ್ಟು ಹಸುಗಳ ಬಗ್ಗೆ ಮಾಹಿತಿಯನ್ನು ಈ ಪುಣ್ಯಕೋಟಿ ಪೋರ್ಟಲ್ನಲ್ಲಿ ನಾವು ಪಡ್ಕೊಳ್ಬಹುದು. ಮೈಸೂರು ಜಿಲ್ಲೆಯಲ್ಲಿ 7 ಗೋಶಾಲೆಗಳಿದ್ದಾವೆ. 7 ಗೋಶಾಲೆಗಳಲ್ಲಿ ಮೈಸೂರು ಜಿಲ್ಲಾ ಗೋಶಾಲೆ ಐರಳ್ಳಿ ಒಂದು, ಎರಡನೇದು ದಿ ಮೈಸೂರು ಪಿಂಜರಪೋಲ್ ಸೊಸೈಟಿ ಅಂತ ಮೈಸೂರಲ್ಲಿ ಇರುವ ಎರಡನೇ ಗೋಶಾಲೆ, ನಂಜನಗೂಡಿಂದ 3 ಸ್ಟರ್ ಆಗಿದೆ. ಇನ್ನೊಂದು KR ನಗರದಲ್ಲಿ ಅಂಪಾಪುರದಲ್ಲಿ ಸುಭಾಷ್ ರಾವ್ ಮೆಮೋರಿಯಲ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ರಿಜಿಸ್ಟರ್ ಆಗಿದೆ. ಈ 7 ಗೋಶಾಲೆಗಳು ಮೈಸೂರು ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ 7 ಗೋಶಾಲೆಗಳ ಫೋಟೋಸು ಬರುತ್ತೆ. ಆ ಗೋಶಾಲೆಗಳ ಬಗ್ಗೆ ಮಾಹಿತಿ ಕೂಡ ಲಭ್ಯ ಇರುತ್ತೆ. ಅಷ್ಟು ಆ ಫೋಟೋಸ್ ಅದ್ರ ಜೊತೆ ಹೆಸರುಗಳನ್ನು ಅದರಲ್ಲಿ ಹಾಕಿರ್ತೀವಿ. ಅಷ್ಟು ಎಲ್ಲ ನೀವೇ ಮಾಡಿದ್ದೀರಿ? ಹಾಂ ಸರ್. ಹೇಳಿ, ಏನೆಲ್ಲ ವಿವರಗಳು ಅದರಲ್ಲಿ ನಮಗೆ ಸಿಗುತ್ತೆ? ಈ ಪೋರ್ಟಲ್ ಹಸುವಿನ ದತ್ತು ತಗೋಬಹುದು. ಒಂದೊಂದು ಹಸುವನ್ನು 3 ತಿಂಗಳಿಂದ 5 ವರ್ಷದ ತನಕ ದತ್ತು ತಗೋಬಹುದು ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಯಾವ್ದಾದಕ್ಕೆ ಖರ್ಚಾಗುತ್ತೆ ಅಂತ ಅಂದರೆ ಮೇವಿಗೆ ಖರ್ಚಾಗುತ್ತೆ ಅದರ ಅಂತ ಅಂದಾಜಿಸಿ 3 ತಿಂಗಳಿಗೆ 2,750, ನಾವು 6 ತಿಂಗಳಿಗೆ ತಗೋತೀವಿ ಅಂದರೆ 4 ವರ್ಷಕ್ಕೆ 44,000, 5 ವರ್ಷಕ್ಕೆ 55,000 ಕೊಟ್ಟು ನಾವು ದತ್ತು ತಗೋಬೋದು. ಒಂದೊಂದು ಫೋಟೋನೂ ಇಂಡಿವಿಜುವಲಾಗಿ ಹಸುಗಳದು ಓಲೆ ಹಾಕಿ ಓಲೆ ನಂಬರ್, ಅದರದ್ದು ಬಣ್ಣ, ಅದ್ರ ಹೇಜ್ ಎಲ್ಲನೂ ಜನಗಳು ನೋಡಿಬಿಟ್ಟು ಅದನ್ನು ದತ್ತು ತಗೋಬೋದು. ನಾವು ಒಂದು ಹೆಸರು ಕೊಟ್ಟು ಇಷ್ಟು. ಎರಡನೇದಾಗಿ ಗೋಶಾಲೆಗಳಿಗೆ ಅವರು ಡೊನೇಟ್ ಮಾಡ್ಬೋದು ಇಷ್ಟು ಮೊತ್ತ ಅಂತ ಮಾಡ್ಕೋಬೋದು ಗೋಶಾಲೆಗಳಿಗೆ. ಅದು ಏನೇನಕ್ಕೆ ಖರ್ಚಿಗೆ ಅಂತ ಅಂದರೆ ಅದರದ್ದು ಶೆಡ್ಗಳಿಗೆ ಮೇಂಟೆನೆನ್ಸ್ ಎಲ್ಲಿಸುವ ಆ್ಯಕ್ಟಿವಿಟೀಸ್ಗಳು ಇದಕ್ಕೆ ಖರ್ಚಾಗುತ್ತೆ. ಮೂರನೆಯದು ಇರುವ ಹಸುಗಳಿಗೆ ಮೇವುಗಳಿಗೆ ಖರ್ಚಾಗುತ್ತೆ. ಯಾವುದೇ ಇದರಲ್ಲೂನು ಈಗ ಶುಭ ಸಂಭ್ರಮದಲ್ಲಿ ಮಾಡ್ತೀವಿ ಅಂತಂದರೆ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ವ್ಯಾಲೆಟ್ಸ್ಗಳು ಓಪನ್ ಆಗುತ್ತೆ, ಮತ್ತು ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು. ವ್ಯಾಲೆಟ್ಸ್ ಕ್ಲಿಕ್ ಮಾಡಿದ ತಕ್ಷಣ ಅಮೌಂಟು ಇಷ್ಟಿಷ್ಟಕ್ಕೆ ಅಂತ ಪ್ರಿಫರೆನ್ಸ್ ಕೊಡ್ತೀವಿ. 3 ಹೇಳಿದ್ದೇನಲ್ಲ, 3ರಲ್ಲಿ 1 ಯಾವುದಕ್ಕಾದ್ರೂ ನೀವು ದಾನ ಮಾಡ್ಬೋದು. ದಾನ ಮಾಡಾದ್ಮೇಲೆ ನಮಗೆ ರಸೀದಿ ಬರುತ್ತೆ ನಮ್ಮ ಫೋನ್ ನಂಬರ್ಗೆ. ನಮಗೆ ಉಪಯೋಗ ಆಗಿದೆಯಾ ಅಂತ ವಿಚಾರಿಸಿದ್ರೆ ಅವರು ರಸೀದಿ ಕೂಡ ಕೊಡ್ತಾರೆ, ಉಪಯೋಗ ಆಗಿರೋ ರಸೀದಿನ. ಈ ರೀತಿ ಇರುವಂತಹ ರಾಸುಗಳಿಗೆ ಒಂದು ನೆಲೆಯನ್ನು ಕಲ್ಪಿಸುವಂಥದ್ದು. ಇನ್ನೊಂದು, ನಿರ್ವಹಣೆಯನ್ನು ಮಾಡೋದಕ್ಕೆ ಕಷ್ಟವಾಗಿ ಅವರು ಬೇರೆ ಯಾವುದೇ ಕಾರಣಗಳಿರ್ಬೋದು, ಆ ಕುಟುಂಬದ ಕಾರಣಗಳಾಗ್ಬೋದು, ಆರೋಗ್ಯದ ಸಮಸ್ಯೆಗಳಾಗ್ಬೋದು, ಅಥವಾ ಆರ್ಥಿಕವಾಗಿ ಅವರಿಗೆ ನಷ್ಟವನ್ನು ಅನುಭವಿಸ್ತಿದ್ರೆ ಸಾಕಷ್ಟು ಗೋಶಾಲೆಗಳನ್ನು ನಡೆಸೋದನ್ನು ನಾವು ಕಾಣ್ತಾ ಇದ್ದೀವಿ. ಸಮುದಾಯದ ಮಟ್ಟದಲ್ಲೂ ನಡೀತಾ ಇದೆ, ಅವುಗಳ ನಿರ್ವಹಣೆಯನ್ನು ನಡೆಸ್ತಾ ಇರ್ತಾರೆ. ಹೇಳಿ, ಈ ರೀತಿಯ ಒಂದು ಗೋಶಾಲೆಗಳು ಸಂಘ ಮಾಡಿಕೊಂಡು ಗೋಮಾತಾ ಸಹಕಾರ ಸಂಘ ಮಾಡಿ ಅವರು ಗೋತ್ಯಾಜ್ಯ ವಸ್ತುಗಳನ್ನ ಉಪಯೋಗಗಳು ಆಗಲೇ ನಡೀತಾ ಇದ್ದಾವೆ, ಅನೇಕ ಗುಣಗಳಿದ್ದಾವೆ ಅಂತ ಅಂದ್ಬಿಟ್ಟು ಆಗಲೇ ಕಂಡಿಡಿದಿದ್ದಾರೆ. ಮತ್ತು ಸಗಣಿಯಲ್ಲಿ ನಾವು ಗೋಬರ್ ಗ್ಯಾಸ್ ಮಾಡ್ಬೋದು. ಈ ಗೋಬರ್ ಗ್ಯಾಸಿಂದ ರೈತರುಗಳಿಗೆ ಇಲ್ಲ ನಮ್ಮ ಮನೆಗಳಲ್ಲಿ ಅನಿಲ ಉಪಯೋಗವಾಗುತ್ತದೆ, ಮತ್ತು ಗೋತ್ಯಾಜ್ಯ ವಸ್ತುಗಳಾದ ಹಾಲು ಅಲ್ಲಿ ಮಹತ್ವವಾದ ಉಪಯೋಗ ಲಾಭದಿಂದ ಗೋಶಾಲೆಗಳಿಗೆ ಇನ್ನೂ ಉಪಯೋಗ ಆಗ್ಬೋದು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿದೆ. ಗೋಮಾತಾ ಸಹ ಗೋಶಾಲೆಗಳೆಲ್ಲ ಪ್ರಾರಂಭ ಮಾಡ್ತೀವಿ ಅನ್ನೋದು ಇಲಾಖೆಯ ಗಮನಕ್ಕೂ ಬಂದಿದೆ. ಅಲ್ಲಿಗೂ ಸಹ ಪುಣ್ಯಕೋಟಿ ದತ್ತು ಯೋಜನೆ ಅನ್ವಯ ಆಗುತ್ತೆ ಅಲ್ವಾ? ಇನ್ನು ಸಾರ್ವಜನಿಕರಿಗೆ ಒಂದು ಕುತೂಹಲ ಇದೆ, ATGಯಲ್ಲಿ ತೆರಿಗೆ ವಿನಾಯಿತಿಯನ್ನು ಪಡ್ಕೋಬಹುದು. ಈಗ ನಾವು ಎಷ್ಟು ಅಮೌಂಟನ್ನ ಅದಕ್ಕೆ ವಿನಾಯಿತಿ ಇರುತ್ತೆ ATG ಈ ಒಂದು ಸೆಕ್ಷನ್ ಅನ್ವಯ ರೀತಿಯ ಒಂದು ಗೋಶಾಲೆಗಳ ಪ್ರಾರಂಭದಿಂದ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿ ಮೇಲೆ ಅಥವಾ ಕಾಯ್ದೆಯ ಪರಿಣಾಮಗಳ ಮೇಲೆ ಏನು ವಿಚಾರಗಳನ್ನು ನೀವು ತಿಳಿಸೋದಕ್ಕೆ ಇಷ್ಟಪಡ್ತೀರಿ? ಗೋಹತ್ಯೆ ಗೋಶಾಲೆಗಳು ಪ್ರಾಮುಖ್ಯತೆಯನ್ನು ಪಡಿತಾ ಇವೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಗೋಹತ್ಯೆ ನಿಗಣಿಕೆ ಆಗ್ತಾ ಇರುವ ಗೋವುಗಳೆಲ್ಲೂ ಗೋಶಾಲೆಗಳಿಗೆ ಬಿಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಅದಕ್ಕೆ ಉತ್ತಮವಾದ ಸೌಕರ್ಯ ನೀಡಬೇಕು ಅಂತ ಗೋಶಾಲೆಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಯಾರಾದರೂ ಸಾಗಾಣಿಕೆ ಮಾಡಿದರೆ ಮಿನಿಮಮ್ ಅವ್ರಿಗೆ ಕನಿಷ್ಠ 350,000 ಕೊನೆಯದಾಗಿ 10,00,000 ತನಕನೂ ಅದು ಎಕ್ಸ್ಟೆಂಡ್ ಆಗ್ಬೋದು ದಂಡ. ಎರಡರಲ್ಲಿ ಅದನ್ನು ಸಾಗಾಣಿಕೆಯಿಂದ ಗೋಶಾಲೆಗಳಿಗೆ ತಂದುಬಿಟ್ಟು ಇವನ್ನೆಲ್ಲ ಸೌಕರ್ಯ ಮಾಡ್ತಾ ಇದ್ದಾರೆ, ಸಾಕಷ್ಟು ಅವರಿಗೆ ಉಪಯೋಗ ಆಗ್ತಾ ಇದೆ. ಒಂದು ಮಧ್ಯಮ ವಯಸ್ಸಿನ ರಾಸಿಗೆ ಒಂದು ದಿನದ ಮೇವಿನ ಖರ್ಚು 70 ರೂಪಾಯಿ ಅಂತ ನಿಗದಿಪಡಿಸಿದ್ದಾರೆ. ಅದರಲ್ಲಿ 25% ಇಲಾಖೆಯವರಿಗೆ ಸಹಾಯಧನ. ಗಂಡು ಕರುವಿನ ಪಾಲನೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಚಿಕ್ಕ ವಯಸ್ಸಿನ ಗಂಡು ಕರುಗಳನ್ನು ಇರುತ್ತಾ ಗೋಶಾಲೆಗಳಲ್ಲೂ ಗಂಡು ಕರುಗಳ ಮರಣ ಸಂಖ್ಯೆ ಇರುತ್ತೆ. ನಾರ್ಮಲ್ ಆಗಿ ನಾವು 1-2% ನಾರ್ಮಲ್ ಅಂತೀವಿ, ಆದರೆ ಗೋಶಾಲೆಗಳಿಗೆ ಅಲ್ಲಿಂದ ರೈತರಿಂದ ಇಲ್ಲಿಗೆ ಹೊಂದಾಣಿಕೆ ಆಗದೇನೆ ಕೆಲವು ಟೈಮು 3%-4% ಇರುತ್ತೆ. ಅವಾಗ ನಾವು ಹೆಚ್ಚಿನ ಆಸಕ್ತಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪಶು ಚಿಕಿತ್ಸಾಲಯದಲ್ಲಿ ನೀವು ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದೆ, ಸಾಕಷ್ಟು ಹಳೆಯ ಸಂಸ್ಥೆ. ಅಲ್ಲಿಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಹಕಾರ ಸಹ ಸೊಸೈಟಿ 1938 ಅಸ್ತಿತ್ವಕ್ಕೆ ಬಂತು. ಇದು 74 ವರ್ಷದ ಇತಿಹಾಸ ಇದೆ ಈ ಪಿಂಚರಪೋಲ್ ಸೊಸೈಟಿಗೆ. ಇಲ್ಲಿ 3572 ಹಸುಗಳು, ಹಸುಗಳಿಗೆಲ್ಲಾನು ಉತ್ತಮವಾದ ಸೌಕರ್ಯ ನೀಡ್ತಾ ಇದ್ದಾರೆ. ಮೇವಿರ್ಬೋದು, ನೀರಿನ ಫೆಸಿಲಿಟಿ, ಉತ್ತಮವಾದ ಸೌಕರ್ಯ ನೀಡ್ತಾ ಇದ್ದಾರೆ ಈ ಮೈಸೂರು ಪಿಂಜರಪೋಲ್ ಸೊಸೈಟಿಯಲ್ಲಿ. ಇಲ್ಲಿರುವ 3572 ಹಸುಗಳನ್ನು ಓಲೆ ಹಾಕ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಈ ಪೋರ್ಟಲಲ್ಲಿ ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ. ನಿರ್ವಹಣೆಗೆ ನಿಮ್ಮ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ನಮಗೆ ಮಾಹಿತಿ ಅದರಲ್ಲಿ ಲಭ್ಯ ಇರುತ್ತದೆ. ಹಸುಗಳು ಎಷ್ಟಿದ್ದಾವೆ ಏನು ಅಂತ ದೈನಂದಿನ ಅಲ್ಲಿ ಹಸುಗಳನ್ನ ಇಲ್ಲಿ ತಂದು ಬಿಡ್ತಾರೆ, ಅಂಥದ್ರೆಲ್ಲ ಇನ್ಫಾರ್ಮೇಷನ್ನು ಅದನ್ನು ಹಾಕಿ ಮತ್ತು ಅದರ ಆರೋಗ್ಯ ತಪಾಸಣೆ ಇರ್ಬೋದು, ಆರೋಗ್ಯ ವಿಚಾರಿಗೆ ಜಂತುಳದಾಗಿರ್ಬೋದು, ಏನಾರ ಎಮರ್ಜೆನ್ಸಿ ಟ್ರೀಟ್ಮೆಂಟಿಂದ ನಮ್ಮ ಜನಗಳನ್ನು ಬಳಕೆ ಮಾಡೋದ್ರ ಬಗ್ಗೆ, ಅದು ನಾನಾ ಸಂಸ್ಕರಣೆ ಹೊಂದಿ ಬೇರೆ ಬೇರೆ ಗೋಮೂತ್ರದನ್ನು ಕೃಷಿಯಲ್ಲಿ ಬಳಕೆ ಮಾಡುವಂಥದ್ದು, ಈ ಮನುಷ್ಯರಿಗೂ ಸಹ ಆರೋಗ್ಯಕ್ಕೆ ಬೇಕಾದಂತಹ ಕೆಲವೊಂದು ಸಿರಪ್ ಆಗ್ಬೋದು, ಈ ಥರದ್ದೆಲ್ಲ ತಯಾರಿಕೆಯಲ್ಲೂ ಅದು ಬಳಕೆ ಆಗ್ತಾ ಇದೆ ನೀಡುತ್ತೆ ಅನ್ನೋದು ಸಹ ಅಭಿಪ್ರಾಯ ಬಂದಿದೆ. ಸಂಶೋಧನೆಗಳು ಕೂಡ ದೃಢಪಡಿಸಿವೆ, ಹಲವಾರು ವೈದ್ಯ ಪದ್ಧತಿಗಳಲ್ಲಿ ಅದರ ಬಳಕೆ ವ್ಯಾಪಕವಾಗಿ ಆಗ್ತಾ ಇದೆ. ಲೀಟರ್ಗೆ ಒಂದಿಷ್ಟು ದರದಲ್ಲಿ ಮಾರಾಟ ಮಾಡುವಂತಹ ವಿಚಾರಗಳು, ಬೇರೆ ಬೇರೆ ರೀತಿ ಸಾಕಣೆ ಮಾಡುವಂಥದ್ದು, ಅವುಗಳ ತ್ಯಾಜ್ಯವನ್ನು ಕಲೆಕ್ಟ್ ಮಾಡಿಕೊಂಡು ನಡೆಯುತ್ತದೆ. ಆದರೆ ಪ್ರತ್ಯೇಕವಾಗಿ ನಾಟಿ ತಳಿ ಅಭಿವೃದ್ಧಿ ಸಂರಕ್ಷಣೆಯೇ ಕೆಲವು ಗೋಶಾಲೆಗಳು ಕೃಷಿಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಸಂರಕ್ಷಣೆ ಕೂಡ ಕೆಲವು ಗೋಶಾಲೆಗಳಲ್ಲಿ ನಡೀತಾ ಇದೆ. ಆ ತಳಿಗಳು ಈಗ ಎಲ್ಲಾನು ಕಾಣದೇ ಇರೋದ್ರಿಂದ ಅದು ಮುಖ್ಯನೂ ಕೂಡ, ನಾಟಿ ತಳಿಯ ಸಂರಕ್ಷಣೆ ನಮಗೆ. ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿ ಈ ಗೋಶಾಲೆಗಳ ನಿರ್ವಹಣೆಯ ಬಗ್ಗೆ, ಸ್ಥಳೀಯವಾಗಿ ಇರುವಂತಹ ಸಂಪನ್ಮೂಲಗಳ ಬಗ್ಗೆ, ಸಂಪನ್ಮೂಲಗಳ ಒಂದು ನಿರ್ವಹಣೆ ಯಾವ ರೀತಿ ಆಕರ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇರುತ್ತೆ ಒಂದಿನದಲ್ಲಿ? ಒಂದಿನದಲ್ಲಿ ಬೆಳಿಗ್ಗೆ ಹೋದರೆ ಕರುಗಳು ಮುಖ್ಯನಬಿಟ್ಟು ನೆಕ್ಸ್ಟು ಬೇರೆ ಎಮರ್ಜೆನ್ಸಿಗೆ ರೈತರುಗಳು ಬಿಟ್ಟಿರ್ತಾರೆ, ಅವ್ರಿಗೆ ಆಗಲ್ಲ ಅಂತ ಅಂದ್ಬಿಟ್ಟು. ವಯಸ್ಸಾದ ಹಸುಗಳ ನಿರ್ವಹಣೆ ಇರ್ಬೋದು, ಆರೋಗ್ಯದ್ದು ಅದರದ್ದು ತಪಾಸಣೆ, ಅದಕ್ಕೆ ಟ್ರೀಟ್ಮೆಂಟು. ಆಮೇಲೆ ಕೆಲವು ಅನಾರೋಗ್ಯದಿಂದ ಗೋಶಾಲೆಗೆ ಬಿಡ್ತಾರೆ, ಅದರಲ್ಲಿ ನಮ್ಮ ಕೈಲಿ ಆಗ್ಬೋದಾ ಎಷ್ಟು ಆಗ್ಬೋದು ಅಷ್ಟನ್ನ ನೋಡ್ತೀವಿ. ಕರುಗಳಿಗೆ ಸೀಸನ್ನಾಗಿ ಯಾವ್ಯಾವ ವ್ಯಾಕ್ಸಿನ್ ಬರುತ್ತೆ ಅದೆಲ್ಲನೂ, ಈಗ ಬ್ರುಸಲ ವ್ಯಾಕ್ಸಿನ್ಸ್ ಬರ್ತಾ ಇದೆ, 4 ತಿಂಗಳಿಗೂ ವ್ಯಾಕ್ಸಿನ್ಸ್ ಮಾಡ್ತೀವಿ. ಹಸುಗಳಿಗೆ ಮನುಷ್ಯರಿಗೆ ಹೆಂಗೆ ಆಧಾರ್ ಕಾರ್ಡ್ ಇದೆ ಹಾಗೆ ಕಿವಿ ಹೋಲೆ ಹಾಕ್ಬಿಟ್ಟು ಅದರ ನಂಬರ್ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊತೀವಿ. ಇವೆಲ್ಲ ಚಟುವಟಿಕೆಗಳನ್ನು ನೋಡ್ತೇನೆ ನಡೀತಾ ಇರುತ್ತೆ ಗೋಶಾಲೆಗಳಲ್ಲಿ. ಗೋಶಾಲೆಗೆ ಹೌದು ಸರ್, ನಮ್ಮ ಗಮನಕ್ಕೆ ಬರುತ್ತೆ ಈ ಹಸು ಇಲ್ಲಿ ಬಂದು ಬಿಟ್ಟಿದ್ದಾರೆ, ಈ ಶೆಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ರೈತರುಗಳು ಆಗಲ್ಲ ಅನ್ನೋದು ನಮ್ಮ ಗೋಶಾಲೆಗೆ ಬಂದ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಸಕ್ಸಸ್ ಇರೋದು ಇದೆ. ನಾವು ಆಂಪುಟೇಷನ್ ಆಫ್ ಲೆಗ್ ಮಾಡ್ತೀವಿ, ಆವಾಗ ಅದು ತುಂಬ ಚೆನ್ನಾಗಿ ಇದಾಗ್ಬಿಟ್ಟು ಒಂದು ಕಾಲಿಗೆ ಆರ್ಟಿಫಿಷಿಯಲ್ ಲೆಗ್ ಒಂದು ಸರ್ಜರಿ ಮಾಡಿ ಕೂಡ ಹಸುಗಳು ಎಲ್ಲ ವಾಪಸ್ ರಿಕವರಿ ಆಗಿರೋದು ಇದೆ. ಆದರೆ ನಾವು ಗೋಶಾಲೆಗಳು ಅದನ್ನು ಗಮನಿಸಬೇಕು, ಸರಿ ಹೋಗಿದೆ ನಾನು ಹಸು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂದರೆ ನೀವು ಕೊಡಲ್ಲ. ಇಲ್ಲ ಇಲ್ಲ, ಅಲ್ಲಿ ತುಂಬಾ ಸವಾಲುಗಳಿದೆ, ಅದು ಪಶುವೈದ್ಯಂತೂ ನಿರ್ವಹಣೆ ತುಂಬಾ ಇರುತ್ತೆ. ಮಾಮೂಲಿ ಕರುಗಳು, ಆಚೆಯಿಂದ ಬರೋ ಗಂಡು ಕರುಗಳಿಗೆ ಅಂತಾನೆ ಸಪ್ರೇಟ್ ಆಗಿರುತ್ತೆ. ಕೆಲವು ಅಕ್ರಮವಾಗಿ ಸಾಗಣೆ ಬಿಡೋದ್ರಿಂದ ನಾವು ಬೇರೆ ಹಸುಗಳಿಗೆ ಅದು ಹರಡಬಾರದು ಅನ್ನೋದು ತಡೆಗಟ್ಟದೆ ಮೇನ್ ಇರುತ್ತೆ, ಯಾಕಂದ್ರೆ ನೋಡ್ತಾ ಇದೀವಿ. ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನ ಆ ಕ್ಷಣದಲ್ಲೇ ನೀವು ಕಂಡ್ಕೊಳ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಹರಡುವಂತದ್ದು ಭೀತಿ ಇರುತ್ತೆ, ಮತ್ತೆ ಬೇರೆ ಬೇರೆ ಇರುತ್ತೆ. ಅಲ್ಲಿ ಮಳೆಗಾಲದಲ್ಲಿ ಗೋಶಾಲೆಗಳು ಅಂತ ಅಂದರೆ ಆ ಹಸುಗಳಿಗೆ ನಾವು ಬಿಟ್ಬಿಟ್ಟಿರ್ತೀವಿ. ಯಾವ ಮಳೆ ಟೈಮಲ್ಲಿ ಅದ್ರದ್ದು ವೆದರಿಗೋ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಇರುತ್ತೆ. ಬೇರೆ ಚೈನ್ ಮಾಡೋದು, ಬೇರೆ ಕಡೆ ಯಾವ ಕಡೆ ಸಿಮೆಂಟ್ ಫ್ಲೋರಿಂಗ್ ಇದೆ ಅಲ್ಲಿ ಮಾಡೋದು, ಮಾಮೂಲಿ ಮಡ್ ಫ್ಲೋರಿಂಗಿಂತ. ಆಗ ನೊಣಗಳು ಜಾಸ್ತಿ ಆಗಿಬಿಡುತ್ತೆ ಮಳೆ ಟೈಮಲ್ಲಿ. ನೊಣಗಳು ಜಾಸ್ತಿ ಆಯಿತು ಅಂದರೆ ಅವಾಗ ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಅದರಿಂದ ವೆದರ್ ಕಂಡೀಷನ್ ಬೇಸಿಗೆಯಲ್ಲಿ ಬೇರೆ ಕಾಯಿಲೆಗಳು ಜಾಸ್ತಿ ಆಗಿಬಿಡುತ್ತೆ. ತಾಪಮಾನ ಜಾಸ್ತಿ ಯಾವುದ್ಯಾವುದು ಅಂತ ನೋಡಿ ಮಾಡಬೇಕಾಗತ್ತೆ ಸರ್. ಅಲ್ಲಿರುವಂತಹ ರಾಸುಗಳಲ್ಲೂ ಸಹ ಹಾಲಿನ ಉತ್ಪಾದನೆ ಆಗುವಂತಹ ಸನ್ನಿವೇಶಗಳಿರುತ್ತೆ. ಗೋ ಉತ್ಪಾದನೆಗಳೆಲ್ಲ ಅಲ್ಲೂ ಸಿಗುವಂಥದ್ದಿರುತ್ತೆ. ಅವುಗಳಾಗುತ್ತೆ. ಗೋಶಾಲೆಗಳಲ್ಲಿ ನಾವು ಗೋವಿನ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಅದರದ್ದು ಉಪಯೋಗಗಳು ಹಾಲು ಅಥವಾ ಗೋಮೂತ್ರಗಳ ಉಪಯೋಗ ಮಾಡೋದು ಕಮ್ಮಿನೇ. ಈಗ ಗೋಮಾತ್ರಕ್ಕಿಂತ ಕರುಗಳ ನಿರ್ವಹಣೆನೇ ಪ್ರಾಮುಖ್ಯತೆ ಕೊಡ್ತೀವಿ. ಅದರಿಂದ ಮತ್ತೆ ಗೋಮೂತ್ರದಿಂದ ಈಗ ಸೈಂಟಿಫಿಕಲಿ ಗೋಮೂತ್ರದಿಂದ ಮಾಡ್ತಾ ಇರೋದು. ಮಧುಮೇಹ ಕಾಯಿಲೆಗೆ ಗೋಮೂತ್ರದಲ್ಲಿ ತುಂಬಾ ಉಪಯೋಗ ಇದೆ ಅಂತ ತಿಳಿಬಿಟ್ಕೊಂಡು ಮಧುಮೇಹ ಕಾಯಿಲೆಗೂ ಕೂಡ ಔಷಧಿಯನ್ನು ಮಾಡ್ತಾ ಇದ್ದೀವಿ. ಇವೆಲ್ಲನೂ ಗೋ ತ್ಯಾಜ್ಯ ವಸ್ತು ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋರಿಗೆ ವಿಶೇಷವಾಗಿ ಏನಾದರೂ ತರಬೇತಿ ನೀಡುವಂಥದ್ದು, ಮಾಹಿತಿ ನೀಡುವಂಥದ್ದು, ಅಥವಾ ಅಲ್ಲಿ ಕನಿಷ್ಠ ಸೌಲಭ್ಯಗಳು ಇದೆಯೋ ಇಲ್ವೋ ಇದನ್ನು ಪರೀಕ್ಷೆ ಮಾಡುವಂಥದ್ದು ಹಿಂಗೆ ಅಲ್ಲಿ ರೈತರುಗಳಿಗೆ ನಡೀತಾ ಇರುತ್ತೆ. ಹಸುಗಳು ತುಂಬ ಇರೋದ್ರಿಂದ ಅಲ್ಲಿ ಬಂದುಬಿಟ್ಟು ಡಾಕ್ಟರ್ಸ್ ಆಚೆ ಕಡೆಯಿಂದ ಬಂದು ರೈತರುಗಳಿಗೆ ಹಿಂಗೆ ಇಲ್ಲಿ ನಡೀತಾ ಇದೆ ಅಂತ ಗೋವು ಬಗ್ಗೆ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತೀವಿ ರೈತರುಗಳಿಗೆ. ನಾವು ಅಲ್ಲಿ ಗೋಶಾಲೆಗೆ ಕರ್ಕೊಂಬಂದರೆ ಯಾವುದಾದ್ರಲ್ಲಿ ಯಾರಿಗೆ ಏನು ಆಸಕ್ತಿ ಇದೆ ಅಂತ ತಿಳ್ಕೊಂಡು ಕೊಡ್ತಾ ಇದ್ದೀವಿ ದಿನಂತಿನ ಬರೋ ರೈತರುಗಳಿಗೆ. ಏನೆಲ್ಲ ಕನಿಷ್ಠ ಸೌಲಭ್ಯಗಳು ಇರಬೇಕು? ಒಂದು ಹಸುಗಳು ಇರುತ್ತಾರಲ್ಲ ಕಾಡು ಪ್ರಾಣಿ, ಕಾಡು ಪ್ರಾಣಿಗಳಿಂದ ಪ್ರಾಪರ್ ಆಗಿ ಫೆನ್ಸಿಂಗ್ ಎಲ್ಲ ಆಗಿರ್ಬೇಕಾಗತ್ತೆ ಸರ್. ಜಿಲ್ಲೆಯಲ್ಲೂ ಗೋಶಾಲೆಗಳನ್ನ ಓಪನ್ ಮಾಡ್ತಾ ಇದೆ. ಈಗ 100 ಗೋಶಾಲೆ ತೆಗಿಬೇಕು ಅನ್ನೋ ಐಡಿಯಾ ಇದೆ ಸರ್ಕಾರದಲ್ಲಿ. ಹಾಗೂ ಅಥವಾ ಪಶು ಪ್ರಿಯರು ಅಂತ ನಾವು ಹೇಳ್ಬೋದು, ಪಶುಪಾಲಕರು ಅನ್ನೋದಕ್ಕಿಂತ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇದೆ, ಹೇಗೆ ಉತ್ತೇಜನ ಸಿಗ್ತಾ ಇದೆ? ಈಗ ಸಾರ್ವಜನಿಕರಿಗೆ ಕೆಲವರಿಗೆ ರೈತರುಗಳಿಗೂ ಗೋ ಅವರು ಸಾಕಿ ಅವ್ರಿಗೆ ಅನುಭವ ಇದೆ. ಆ ಸಿಟಿಗಳಲ್ಲಿ ಹಸು ಮೇಲೆ ಆಸೆ ಇರುತ್ತೆ ಆದರೆ ಸಾಕೋಕ್ಕಾಗಲ್ಲ. ಅಂಥವರು ಈಗ ಗೋಶಾಲೆಗಳಿಗೆ ದಾನ ಮಾಡೋದ್ರಿಂದ ನಾವು ಎಲ್ಲೋ ಸಾಕ್ತಾ ಇದ್ದೀವಿ, ಗೋವಿಗೆ ಎಲ್ಲೋ ಒಂದು ಸಹಾಯ ಮಾಡ್ತಾ ಇದ್ದೀವಿ ಅನ್ನೋ ಮೈಂಡು ಕೂಡ ಬರ್ತಾ ಇದೆ. ಅದರಲ್ಲಿ ಹೆಚ್ಚು ಹೆಚ್ಚು ದಾನ ಮಾಡಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ತಿಳಿಸ್ತೀನಿ ಸರ್. ಈ ಯೋಜನೆಯಲ್ಲೇ ಕರ್ನಾಟಕ ಸರ್ಕಾರ ಆ ರೀತಿಯ ಒಂದು ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಥವಾ ಈ ಪುಣ್ಯಕೋಟಿ ದಸ್ತು ಯೋಜನೆ ಬಗ್ಗೆ ಆಗಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ ನಂದಿನಿ. 4-1-6-9-6-9. ಸಂತೋಷ, ಪುಣ್ಯಕೋಟಿ ದತ್ತು ಯೋಜನೆಗೆ ಪಾರಂಪರಿಕವಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು. ಆದರೂ ಅವರ ಕೈಗೆ ಮೀರ್ತಾ ಇದೆ, ಅವರ ನಿರ್ವಹಣೆ ಕಷ್ಟ ಆಗ್ತಾ ಇದೆ ಎಂದಾಗ ಈ ರೀತಿ ಗೋಶಾಲೆಗಳಲ್ಲಿ ಅವುಗಳಿಗೆ ನಿರ್ವಹಣೆ ಮಾಡುವಂತಹ ಸೇವೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಈ ಒಂದು ಯೋಜನೆಯನ್ನು ಕೋಟಿ ದತ್ತು ಯೋಜನೆ ಯಶಸ್ವಿಯಾಗುತ್ತೆ. ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಇದಕ್ಕಾಗಿ ಎಲ್ಲ ರೈತ ಬಂಧುವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಹಿರಿಯ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ನಂದಿನಿ MS ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ನೈಸರ್ಗಿಕವಾಗಿ ತೋಟಗಾರಿಕೆ ಹಾಗೂ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಅತ್ತಿಗುಪ್ಪೆಯ ಕೃಷಿಕ BC ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಮೂಡಿಬರಲಿದೆ. ರೋಹನ್ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ. ಈಗ ಕೇಳಿ ಜನಪದ ಗೀತೆಯನ್ನು. ಚೆಲ್ಲಾಡೋಣ ಮಾದಪ್ಪನ್ ಪಾದದ ಮೇಲೆ, ಮಾದಪ್ಪನ್ ಪಾದದ ಮೇಲೆ ಮರುಗಾಮಲೆ ಜನ ಚೆಲ್ಲೋಣ. ದೈನ ಮಂಡ್ಯ ಮೇಲೆ ದುಂಡು ಮಲ್ಲಿಗೆ ಹಾಲಿನ ದಂಡೆ ಮುಗ್ಗುತ್ತಾವರೇ